ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ರಮೇಶ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಏನು ತಾವು ದ್ರಾಕ್ಷಿ ಬೆಳೆಯಲ್ಲಿ ಬರುವ ಈ ಬೂಜು ತುಪ್ಪಟದ ರೋಗದ ನಿರ್ವಹಣೆ ಕುರಿತು ತಾವು ತಿಳಿಸ್ತಾ ಇದ್ದೀರಲ್ಲ, ಮೊದಲಿಗೆ ನಮ್ಮ ರೈತರಿಗೆ ತಾವು ಒಂದು ಸ್ವಲ್ಪ ಅಪರಿಚಿತ ಅಂತ ಅನಿಸುತ್ತೆ, ಅದಕ್ಕೆ ತಮ್ಮ ಒಂದು ವೈಯಕ್ತಿಕ ಪರಿಚಯ ಮಾಡಿಕೊಳ್ಳ್ರಿ. ಸೊ ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತೇಳಿ, ನಾನು ತೋಟಗಾರಿಕೆ ವಿಜ್ಞಾನಗಳ ವಿಷಯದಲ್ಲಿ ಬಾಗಲಕೋಟದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮುಖ್ಯವಾಗಿ ದ್ರಾಕ್ಷಿ ಬೆಳೆಯ ರೋಗಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ಈಗ ತಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? ಸೊ ನಾನೀಗ ಒಂದು 2 ವರ್ಷದಿಂದ ಈ ಒಂದು ಕೆಲಸದಲ್ಲಿ ನಿರತನಾಗಿದ್ದೆ. ಈ ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಈ ಮುಂಚೆ ಅಂದ್ರೆ ನಾನು ಬ್ಯಾಂಕ್ ಅಲ್ಲಿ ಒಂದು ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಈಗ ಈ ಒಂದು ತೋಟಗಾರಿಕೆ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನೇಮಕಗೊಂಡಿದ್ದರಿಂದ ಈ ದ್ರಾಕ್ಷಿಯಲ್ಲಿ ನಾನು ನಂದು ಒಂದು ಕೆಲಸವನ್ನು ಮುಂದುವರಿಸ್ತಾ ಇದ್ದೆ. ಮತ್ತು ತಮ್ಮ ಶಿಕ್ಷಣ ಅದು ಎಲ್ಲಿವರೆಗೆ ಆಗಿದ್ರಿ, ಎಲ್ಲಿ ಎಲ್ಲಿ ಆಗಿದೆ? ನಂದು ಶಿಕ್ಷಣ ಅಂದೇನಪ್ಪ ಅಂದರೆ, ಸೊ ನಾನು BSc ಅಗ್ರಿ ಮತ್ತು MSc ಅಗ್ರಿ ಇದನ್ನು ತೋಟಗಾರಿಕೆ ಇದು ಕೃಷಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ಮುಗಿಸಿರ್ತೇನೆ. ಒಳ್ಳೆಯದು, ಚೆನ್ನಾಗಿ ತಮ್ಮ ಮಾಹಿತಿ ಮಾಡಿಕೊಟ್ರಿ. ಡಾಕ್ಟರ್ ರಮೇಶ್ ಅವರೇ, ಇಂದು ತಾವು ಏನು ದ್ರಾಕ್ಷಿ ಬೆಳೆಗೆ ಬರುವ ಪ್ರಮುಖ ರೋಗ ಬೂಜು ತುಪ್ಪಟ ರೋಗದ ಕುರಿತು ತಿಳಿಸ್ತಾ ಇದ್ದೀರಲ್ಲ, ಅದಕ್ಕೂ ಮುಂಚೆ ನಮಗೆ ದ್ರಾಕ್ಷಿ ಬೆಳೆಗೆ ಬರುವ ಪ್ರಮುಖವಾದ ರೋಗಗಳು ಯಾವ್ಯಾವ ಅದಾವ ಆ ಬಗ್ಗೆ ನಮ್ಗೆ ತಿಳಿಸ್ಕೊಡ್ರಿ. ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ದ್ರಾಕ್ಷಿ ಬೆಳೆಯಲ್ಲಿ 3 ರೋಗಗಳು ಬಹಳ ಪ್ರಮುಖವಾಗಿ ಕಾಡ್ತಾ ಇದಾವೆ. ಸೊ ಒಂದನೇದಾಗಿಲ್ಲಪ್ಪ ಅಂದ್ರೆ ಇದು ಡೌನಿ ಅಂತಕ್ಕಂಥದ್ದು, ಇದನ್ನ ಡೌನಿ ಅಂತ ಈಗ ಕಾಮನ್ ಆಗಿ ಕರೀತಾರೆ. ಸೊ ಇದು ಬೂಜು ತುಪ್ಪಟ ರೋಗ, ಇಂಗ್ಲಿಷ್ ನಲ್ಲಿ ಕೂಡ ಇದಕ್ಕೆ ಡೌನಿ ಮಿಲ್ಡಿವ್ ಅಂತ ಹೇಳಿ ಕರೀತಾರೆ. ಸೊ ಅದೇ ರೀತಿ 2ನೇದಾಗಿ ಬೂದಿ ರೋಗ, ಸೊ ಇದಕ್ಕೆ ಪೌಡ್ರಿ ಮಿಲ್ಡಿವ್ ಅಂತ ಕರೀತಾರೆ. ಸೊ ಇಲ್ಲಿ ಬುರಿ ಅಂತ ಹೇಳಿ ಲೋಕಲ್ ಆಗಿ ಕರೀತಾರೆ. ಸೊ 3ನೇದಾಗಿ ಅಂದ್ರೆ ಅಂತರಾಕ್ನ ಚಿಬ್ಬು ರೋಗ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಲೋಕಲ್ ಆಗಿ ಇದನ್ನ ಕರ್ಪ ಅಂತ ಹೇಳಿ ಕರೀತಾರೆ. ಸೊ ಈ 3 ರೋಗಗಳು ಸರ್ವೆ ಸಾಮಾನ್ಯವಾಗಿ ದ್ರಾಕ್ಷಿಯಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಈ ಡೌನಿ ಅಂತಕ್ಕಂಥದ್ದು ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ, ಅದೇ ರೀತಿಯಾಗಿ ಈ ಬೂದಿ ರೋಗ ಅಂತಕ್ಕಂಥದ್ದು ಚಳಿಗಾಲದಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು. ಅದೇ ಆನಂತರ ಇದೆ ಏನಪ್ಪ ಅಂದ್ರೆ ಈ ಕರ್ಪ ಅಂತರಾಕ್ನೋಸ್ ಕೂಡ ಸ್ವಲ್ಪ ಮಳೆಗಾಲದಲ್ಲಿ ಕಂಡು ಬರ್ತಕ್ಕಂಥ. ಈ ಸಾಮಾನ್ಯವಾಗಿ 3 ರೋಗಗಳು ಈ ವೈರಸ್ ನಿಂದ ಬರುತ್ತವ ಅಥವಾ ಫಂಗಸ್ ನಿಂದ ಬರುತ್ತ? ಇಲ್ಲ, ಈ 3 ರೋಗಗಳು ಕೂಡ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು. ಅಂದ್ರೆ ಆ ಶಿಲೀಂಧ್ರ ಬೆಳವಣಿಗೆ ಹಂತಕ್ಕೆ ಯಾವ ಒಂದು ವಾತಾವರಣ ಸೂಕ್ತ ಇರುತ್ತೋ ಆ ವಾತಾವರಣ ಡೌನಿ ಅಂತಕ್ಕಂಥದ್ದು ಮಳೆಗಾಲ ವಾತಾವರಣ ಬಹಳ, ಅದಕ್ಕೋಸ್ಕರ ಈ ಒಂದು ಇದರಲ್ಲಿ ಹೆಚ್ಚು ಮಳೆ ಜಾಸ್ತಿ ಲಾಸ್ಟ್ ಇಯರ್ ಅಷ್ಟು ಇರಲಿಲ್ಲ, ಬಟ್ ಈ ಸಲ ಬಹಳ ಕಾಡ್ತಾ ಇದೆ. ಈ ರೋಗ ಏನ್ ತಾವು ಹೇಳಿದ್ರಲ್ಲ ಬೂಜು ತುಪ್ಪಟದ ರೋಗ ಡೌನಿ ಅಂತ ಕರೀತಾರಂತೆ, ಈ ರೋಗದ ಲಕ್ಷಣ ನಾವು ಯಾವ ರೀತಿ ಕಂಡು ಹಿಡಿಬೇಕ್ರಿ, ಏನೇನು ಲಕ್ಷಣಗಳು ಬೆಳೆಯಲಿ ಕಾಣ್ತಾವ? ಈ ರೋಗಾಂತರಿಗೆ ದ್ರಾಕ್ಷಿ ಬೆಳೀತಕ್ಕಂಥ ರೈತರಿಗೆ ಈ ಒಂದು ರೋಗದ ಬಹಳ ಒಂದು ಪರಿಚಯ ಇರ್ತದೆ ಅಂತೇಳಿ ನಾನು ಅನ್ಕೊಳ್ತೀನಿ. ಏನಪ್ಪ ಅಂದರೆ ಈ ರೋಗದ ಮುಖ್ಯವಾಗಿಯಪ್ಪ ಅಂದರೆ ಲಕ್ಷಣಗಳು ಎಲೆಯ ಮೇಲೆ ಅದೇ ರೀತಿಯಾಗಿ ಹೂಗೊಂಚಲಿನ ಮೇಲೆ ಕಂಡುಬರ್ತವೆ. ನಂತರ ಈ ಚುಕ್ಕೆ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋಗ್ತದೆ. ಅದಲ್ಲದೆ ಏನಪ್ಪ ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ರೆ ಆ ಒಂದು ಹಳದಿಯಾಗಿರ್ತಕ್ಕಂಥ ಭಾಗ ಎಲೆಯ ಹಿಂಭಾಗ ನಾವು ನೋಡಿದರೆ ಬೆಳ್ಳನೆ ಶಿಲೀಂಧ್ರ ಬೆಳವಣಿಗೆ ಕಾಣ್ತೀವಿ. ಸೊ ವಾತಾವರಣ ಅನುಕೂಲಕರವಾದ ಇತ್ತಪ್ಪ ಅಂದರೆ ಏನಾಗುತ್ತೆ, ಬಹಳ ಬೇಗನೆ ಈ ರೋಗ ಹರಡಿಬಿಟ್ಟು ಹಾನಿ ಮಾಡ್ತದೆ. ಅದೇ ರೀತಿ ಹೂಗೊಂಚಲಿನ ಮೇಲೆ ಅಂತ ನಾ ಹೇಳ್ದ, ಈ ಹೂಗೊಂಚಲಿನ ಮೇಲೆ ಬೆಳ್ಳನೆ ಶಿಲೀಂಧ್ರದ ಬೆಳವಣಿಗೆಯನ್ನು ಕಾಣ್ತೀವಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಹೂಗೊಂಚಲನ್ನು ಮಧ್ಯದಿಂದ ಏನಾಗುತ್ತೆ ಕಟ್ಟಾಗಿಬಿಟ್ಟು ಕೆಳಗೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಬಹಳ ಸಿವಿಯರ್ ಆಯ್ತು ಅಂದರೆ ಆ ಹೂಗೊಂಚಲು ಅಲ್ಲೇ ಕಪ್ಪಾಗಿ ಒಣಗಿ ಹೋಗ್ತಕ್ಕಂಥ ಲಕ್ಷಣಗಳು, ಇವು ಬಹಳ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಲಕ್ಷಣ. ಅಂದ್ರೆ ರೈತಗೆ ಬಹಳ ಆರ್ಥಿಕವಾಗಿ ತೊಂದರೆ ಕೊಡ್ತದ್ರಿ. ಹೌದು, ಈ ರೋಗದಿಂದ ಏನಪ್ಪ ಅಂದ್ರೆ ಬಹಳ ಸಿವಿಯರ್ ಆಗಿ ಬಂತಪ್ಪ ಅಂದ್ರೆ 70%-80% ಕೂಡ ಲಾಸ್ ಆಗ್ತಕ್ಕಂಥ ಚಾನ್ಸ್ ಇದೆ. ಈ ಬೂಜು ತುಪ್ಪಟದ ರೋಗ ಏನು ತರ್ತಾವಲ್ರಿ ರೋಗಾಣುಗಳು ಶಿಲೀಂಧ್ರಗಳು, ಅವು ಯಾವ್ಯಾವ ಅದಾವ ಅಂತ? ಸೊ ಇದು ಏನಪ್ಪ, ಪ್ಲಾಸ್ಮೋಪೋರಾ ವಿಟಿಕೋಲಾ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಈ ರೋಗ ಬರ್ತದೆ. ಪ್ಲಾಸ್ಮೋಸ್ಪೋರಾ ವಿಟಿಕೋಲಾ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಈ ರೋಗ ಬರ್ತದೆ. ಸೊ ಈ ರೋಗಾಣು ಮುಖ್ಯವಾಗಿಯಪ್ಪ ಅಂತಂದ್ರೆ ಮಣ್ಣಲ್ಲಿ ಅಥವಾ ರೋಗ ಬಂದಿರತಕ್ಕಂಥ ಎಲೆಗಳಲ್ಲಿ ಈ ರೋಗ ಉಳ್ಕೊಳ್ಳುತ್ತೆ. ಒಂದು ವೇಳೆ ಮಣ್ಣಲ್ಲಿ ಈ ರೋಗ ಇತ್ತಪ್ಪ ಅಂದ್ರೆ ಸುಮಾರು 2 ವರ್ಷಗಳ ಕಾಲ ಕೂಡ ಅದು ಜೀವಿಸ್ತಾ ಇರುತ್ತೆ. ಇದು ಒಂದು ಆ ಶಿಲೀಂಧ್ರದ ಲಕ್ಷಣ. ಲಕ್ಷಣ ಇನ್ನು ಇದು ಯಾವ್ಯಾವ ವಾತಾವರಣದಲ್ಲಿ ಹೆಚ್ಚು ಕಂಡು ಬರ್ತದೆ? ಇದೀಗ ಹೇಳಿದಿರ್ತಾವೆ ಮಳೆ ಬಂದಾಗ ಹೆಚ್ಚು ಬರ್ತದೆ ಅಂತ, ಆದರೂ ಮತ್ತೆ ಯಾವ ಯಾವ ಒಂದು ಬೇರೆ ವಾತಾವರಣಗಳಲ್ಲಿ ಯಾವ ರೀತಿ ಬೆಳವಣಿಗೆ? ನೋಡ್ರಿ, ಸುಮಾರು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರ್ತಕ್ಕಂಥ ವಾತಾವರಣ ಅಂತಂದ್ರೆ ಏನಪ್ಪ ಅಂದ್ರೆ ತೇವಾಂಶ ವಾತಾವರಣದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು, ಉಷ್ಣಾಂಶ 20-25 ಡಿಗ್ರಿ ಸೆಲ್ಸಿಯಸ್, ಆರ್ದ್ರತೆ ಅಂತ ನಾವು ಹೇಳ್ತೀವಿ RH, ಇದು ಏನಪ್ಪ ಅಂದರೆ 80-90% ಇದ್ದಾಗ ಈ ರೋಗಕ್ಕೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಅಂಶಗಳು. ಈಗ ಈ ರೋಗವನ್ನು ನಾವು ಹತೋಟಿ ಮಾಡಬೇಕಂದ್ರೆ ಯಾವ ರೀತಿಯಲ್ಲಿ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕ್ರಿ? ಸೊ ಈಗ ನಮ್ಮ ಈ ಒಂದು ಬಿಜಾಪುರ್ ಬಾಗಲಕೋಟ್ ಭಾಗದಲ್ಲಿ ಅಂದರೆ ಕೆಲವೊಂದು ರೈತರು ಆಲ್ರೆಡಿ ಆಗಸ್ಟ್ ಮಧ್ಯದಿಂದನೇ ಚಾಟ್ನಿಯನ್ನು ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಭಾಳ ರೈತರು ಏನಪ್ಪ ಅಂದರೆ ಇನ್ನು ಮುಂದೆ ಕೂಡ ಚಾಟ್ನಿ ಮಾಡ್ತಕ್ಕಂಥದ್ದಿದೆ. ಸೊ ನಾನು ಮೊದಲೇದಾಗ್ಯಪ್ಪ ಅಂದರೆ ಇನ್ನು ಮುಂದೆ ಚಾಟ್ನಿ ಮಾಡ್ತಕ್ಕಂಥ ರೈತರು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅದ್ರ ಬಗ್ಗೆ ಇಷ್ಟಪಡ್ತೀನಿ. ಸೊ ಒಂದನೇದಾಗಿ ಹೇಳಬೇಕಪ್ಪ ಅಂದರೆ ಈಗ ನಾವು ಏನಾದರೂ ಮುಂದೆ ಚಾಟ್ನಿ ಮಾಡಬೇಕು ಇನ್ನೊಂದು 2-3 ದಿನದಲ್ಲಿ ಮಾಡಬೇಕಪ್ಪ ಅಂತಂದರೆ ಫಸ್ಟ್ಗೆ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಸೊ ಇದರಿಂದ ಏನಾಗ್ತಂದರೆ ಎಲೆಯ ಮೇಲೆ ಏನಾದರೂ ರೋಗಾಣುಗಳಿದ್ದರೆ ಅವೇನಾಗ್ತವೆ ಸ್ವಲ್ಪ ಮಟ್ಟಿಗೆ ಸಾಯ್ತವೆ, ಅಂದರೆ ಅದು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಅದ ನಂತರ ನಾವು ನೆಕ್ಸ್ಟು ಚಾಟ್ನಿ ಮಾಡಬೇಕು. ಚಾಟ್ನಿ ಮಾಡಿ ಏನಪ್ಪ ಅಂದರೆ ಕಡ್ಡಿ ಎಲೆ ಏನು ನಾವು ಕಟ್ ಮಾಡಿರ್ತೀವಿ ಅವನ್ನೆಲ್ಲವನ್ನು ತೆಗೆದು ಒಂದು ಕಡೆ ಹಾಕಿ ಸುಟ್ಟಾಕ್ತಕ್ಕಂಥದ್ದು ಅಥವಾ ದೂರ ಇಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕು. ಬಟ್ ರೈತ ಬಾಂಧವರು ಏನು ಮಾಡ್ತಾರೆ ಅಂದರೆ ಅವನ್ನ ಕಟ್ ಮಾಡಿ ಅಲ್ಲೇ ಹಾಕ್ತಾರೆ. ಸೊ ಅದೇನು ಗೊಬ್ಬರ ಆಗುತ್ತೆ ಆ ರೀತಿ ಇದೆ. ಒಂದು ವೇಳೆ ನಾನು ನಿಮಗೆ ಇದಕ್ಕಿಂತ ಮುಂಚಿತ ಹೇಳಿದೆ ಏನೋ ರೋಗಾಣು ಎಲೆಯ ಮೇಲೆ ಇರ್ತದೆ, ಎಲೆ ಮೇಲೆ ಇರ್ತಕ್ಕಂಥ ರೋಗಾಣು ಮಣ್ಣಿಗೆ ಸೇರ್ಕೊಂಡ್ರೆ ಸುಮಾರು 2 ವರ್ಷಗಳ ಕಾಲ ಜೀವಂತವಾಗಿರ್ತದೆ. ಸೊ ಅದಕ್ಕೋಸ್ಕರ ಇವನ್ನೆಲ್ಲವನ್ನು ತೆಗೆದು ನಾವೇನಾರು ಹಾಕಿದರೆ ಸೊ ಎಷ್ಟೋ 1% ನಾವು ರೋಗ ಮುಂದೆ ಬರ್ತಕ್ಕಂಥದ್ದನ್ನು ತಡೆಗಟ್ಟು. ಆನಂತರ ಮೂರನೇದಾಗಿ ರೈತರು ಚಾಟ್ನಿ ಮಾಡಿದ್ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಹೈಡ್ರೋಜನ್ ಸೈನಮೈಡ್ ಡಾರ್ಮ್ಯಾಕ್ಸನ್ನು ಹಚ್ತಾರೆ. ಸೊ ಈ ಒಂದು ಡಾರ್ಮ್ಯಾಕ್ಸಲ್ಲಿ ಏನಪ್ಪ ಅಂದರೆ ಈ ಮ್ಯಾಂಕೋಜಿಬ್ ಇದನ್ನೇನಪ್ಪ ಅಂದರೆ 6 ಗ್ರಾಂ 1 ಲೀಟರ್ ದ್ರಾವಣಕ್ಕೆ ಸೇರಿಸಿ ಅದನ್ನು ಏನು ಮಾಡಬೇಕು ಅಂದರೆ ಕಡ್ಡಿಗಳಿಗೆ ಲೇಪನವನ್ನು ಮಾಡಬೇಕು. ಕೆಲವೊಂದು ಟೈಮ್ ಏನು ಮಾಡ್ತಂದರೆ ರೋಗಾಣು ಈ ಕಡ್ಡಿಗಳಲ್ಲಿ ಉಳ್ಕೊಂಡಿರ್ತದೆ, ಉಳ್ಕೊಂಡಿರ್ತಂಥ ರೋಗಾಣು ನಾವು ಮ್ಯಾಂಕೋಜಿಬ್ ಹಾಕಿ ಏನು ಲೇಪನ ಮಾಡೋದ್ರಿಂದ ಅದೇನಾಗುತ್ತೆ ಅದಕ್ಕೆ ಸಾಯಿಸ್ತಕ್ಕಂಥ ಇದು ಮಾಡ್ತಕ್ಕಂಥದ್ದು. ಆಮೇಲೆ ಈ ರೀತಿ ಚಾಟ್ನಿ ಮಾಡಿ 24 ಗಂಟೆ ಒಳಗೇ ನಾವೇನು ಮಾಡಬೇಕಪ್ಪ ಅಂದರೆ ಮತ್ತೊಮ್ಮೆ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಈ ಬೋರ್ಡೋ ದ್ರಾವಣ ಶಿಲೀಂಧ್ರ ನಾಶಕದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ನಮ್ಮ ರೈತರಿಗೆ ಈ ಬೋರ್ಡೋ ದ್ರಾವಣ ತಯಾರು ಮಾಡುವ ಒಂದು ವಿಧಾನವನ್ನು ತಿಳಿಸಿಕೊಟ್ರೆ ಒಳ್ಳೆಯದಾಗ್ತದೆ. ಇದು ಬಹಳ ಅಂದರೆ ರೈತರು ಏನು ಸ್ವಲ್ಪರಲ್ಲೇ ಇದು ಈ ಬೋರ್ಡೋ ದ್ರಾವಣವನ್ನು ತಯಾರಿಸ್ತಕ್ಕಂಥದ್ರಲ್ಲಿ pH ಅಂಶ ಅಂತಕ್ಕಂಥದ್ದು ಭಾಳ ಮುಖ್ಯ. ಸೊ ಇಲ್ಲೇನು ಇದು ನಾವು ರೈತರೇ ತಯಾರಿಸ್ತಕ್ಕಂಥ ಒಂದು ಇದು ದ್ರಾವಣ. ಸೊ ಇಲ್ಲಿ ಮುಖ್ಯ ಫಸ್ಟ್ಗೆ ಬೋರ್ಡೋ ದ್ರಾವಣವನ್ನು ತಯಾರಿಸ್ಬೇಕಂದ್ರೆ ನಾವು ಪ್ಲಾಸ್ಟಿಕ್ ಬಕೆಟ್ಗಳಾಗಲಿ ಅಥವಾ ಮಣ್ಣಿನ ಅಂದರೆ ಲೋಹರಹಿತ ಪಾತ್ರೆಗಳನ್ನು ಇದಕ್ಕೆ ಬಳಸ್ತಕ್ಕ ಅದು ಫಸ್ಟ್ ಇರಬೇಕು. ಆನಂತರ ಏನಪ್ಪ ಅಂದರೆ ಈ ಬೋರ್ಡೋ ದ್ರಾವಣ 1% ಬೋರ್ಡೋ ದ್ರಾವಣ ನಾನು ಈಗ 1 ಲೀಟರ್ಗೆ ನಿಮಗೆ ಹೇಳ್ತೀನಿ. ಸೊ 1 ಲೀಟರ್ ಬೋರ್ಡೋ ದ್ರಾವಣ ತಯಾರಿಸ್ಬೇಕಂದ್ರೆ ಫಸ್ಟ್ 2 ಪಾತ್ರೆಗಳಲ್ಲಿ 50-50 ಲೀಟರ್ ನೀರು ತಗೊಳ್ಬೇಕು. ಆಮೇಲೆ 1 ಪಾತ್ರೆಯಲ್ಲಿ ಏನು ಮಾಡ್ಬೇಕಂದ್ರೆ 50 ಲೀಟರ್ ನೀರಿಗೆ 1 ಕೆಜಿ ಮೈಲಿ ತುತ್ತೆ ಕಾಪರ್ ಸಲ್ಫೇಟ್ ಅನ್ನು ಏನು ಮಾಡಬೇಕು ಕರಗಿಸ್ಬೇಕು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಈಗ ಸುಣ್ಣ ಅಂತಂದರೆ ಈಗ ರೈತರು ಯೂಶ್ವಲಿ ಉಪಯೋಗಿಸ್ತಕ್ಕಂಥದ್ದು ಚೂನ ಅಂತೇಳಿ ಬರ್ತದೆ, 400 ಗ್ರಾಂ ಪಾಕೆಟ್ ಬರ್ತದೆ. ಸೊ ಅದನ್ನು ಮತ್ತೆ ಇನ್ನೊಂದು 50 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಎರಡೂ ಈ ಮಿಕ್ಸ್ ಮಾಡಿರ್ಕಂಥ ದ್ರಾವಣವನ್ನು ಸಮ ಪ್ರಮಾಣದಲ್ಲಿ 1/3 ಪಾತ್ರೆಗೆ ಏನು ಮಾಡಬೇಕು ಹಾಕ್ತಾ ಹೋಗಬೇಕು. ಅದ್ರ ಜೊತೆಯಲ್ಲಿ ಒಂದು ಕಟ್ಟಿಗೆ ಕೋಲಿಂದ ಅಥವಾ ಈ ಕಟ್ಟಿಗೆ ಕೋಲಿಂದ ಏನು ಮಾಡಬೇಕು ಅಂದರೆ ಸುತ್ತ ತಿರುಗ್ತಾ ಇರಬೇಕು. ತಿರುಗ್ತಾ ಇದ್ದಂಗೆ ಹಾಗೆ ಮಾಡ್ತಾ ಸ್ವಲ್ಪ ಏನು ಮಾಡಬೇಕಂದ್ರೆ ಇದೊಂದು ಕಾಪರ್ ಸಲ್ಫೇಟ್ 50 ಲೀಟರ್ ನಾವು ಕರಗಿಸಿರ್ತೀವಲ್ಲ ಅದು ಸಂಪೂರ್ಣವಾಗಿ ಹಾಕಬೇಕು. ಆಮೇಲೆ ಇದು ಸುಣ್ಣದೇನಂದ್ರೆ ಒಂದು 10 ಲೀಟರ್ಷ್ಟು ನೀರು ಉಳಿಸ್ಕೊಂಡಿರ್ಬೇಕು. ಉಳಿಸ್ಕೊಂಡು ಇಲ್ಲ pH ಪೇಪರ್ ಅಂತೇಳಿ ಈಗ ಸಿಗುತ್ತೆ, ಕಾಮನ್ ಆಗಿ ಸಿಗುತ್ತೆ. ಮೊದಲೆಲ್ಲ ಏನಪ್ಪ ಅಂದ್ರೆ ಬ್ಲೇಡು ಕುಡುಗೋಲು ಅದು ಯೂಸ್ ಮಾಡ್ತಿದ್ರು. ಬಟ್ ಈಗ ಯೂಶುವಲ್ ಆಗಿ ಎಲ್ಲ ಒಂದು ನಮ್ಮ ರಾಸಾಯನಿಕ ಗೊಬ್ಬರಗಳು ಸಿಗ್ತಕ್ಕಂಥ ಅಂಗಡಿಯಲ್ಲಿ ಸಿಗ್ತಾ ಇದೆ ಅದು. ಸೊ ಅಲ್ಲಿ ಏನು ಅಲ್ಲಿ pH ಪೇಪರ್ ಸಿಗುತ್ತೆ, ಆ pH ಪೇಪರ್ನ ಎದ್ದು ನಾವು ನೋಡ್ಬೇಕು ಆ ಟೈಮಲ್ಲಿ. ಸೊ ಒಂದು ವೇಳೆ ಅಲ್ಲಿ ನೋಡಿದಾಗ ಅದು ಅದರಲ್ಲಿ ಬಣ್ಣಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಯಾವ ಬಣ್ಣ ಒಂದೊಂದು pHಗೆ ಒಂದೊಂದು ಬಣ್ಣ ಇದೆ, ನಾವು ಎದ್ದು ನೋಡಿದಾಗ ಯಾವ ಬಣ್ಣ ಬಂತು ಅದನ್ನು ಮತ್ತು ಅಲ್ಲಿ pH ಪೇಪರ್ ಮುಂಭಾಗದಲ್ಲಿ ಬಣ್ಣಗಳು ಕೊಟ್ಟಿರ್ತಾರೆ ಅದನ್ನು ಕಂಪೇರ್ ಮಾಡಬೇಕು. ಅದು ಮಾಡ್ತಾ ಆಮೇಲೆ ಸ್ವಲ್ಪ ಸ್ವಲ್ಪ ಹಾಕಬೇಕು. ಯೂಶ್ವಲಿ ಹೆಂಗಪ್ಪ ಅಂದರೆ ಒಂದು 8-9 ಲೀಟರ್ಷ್ಟು ಸುಣ್ಣದ ನೀರು ಉಳ್ಕೊಳ್ಳುತ್ತೆ, ಅಷ್ಟಕ್ಕೆ ಅದು ಎಕ್ಸಾಕ್ಟ್ 7 pH ಬರುತ್ತೆ. ಅಂಥ ಸಮಯದಲ್ಲಿ ಎಷ್ಟು ಸುಣ್ಣದ ನೀರು ಉಳಿತೋ ಅದನ್ನು ಚೆಲ್ಲಿಬಿಟ್ಟು ನಾವು ಚೆಲ್ಲಿದಷ್ಟು ಪ್ರಮಾಣದಲ್ಲಿ ಸ್ವಚ್ಛವಾದ ನೀರನ್ನು ಹಾಕಿ ಅದನ್ನು 100 ಲೀಟರ್ಗೆ ಮೇಕಪ್ ಮಾಡಿಕೊಂಡು ಸಿಂಪಡಣೆ ಮಾಡಬೇಕು. ಈ pH ಹೇಳಿದ್ರಲ್ಲ ಅಂದ್ರೆ ಈ ಎಷ್ಟು ಬೋರ್ಡೋ ದ್ರಾವಣ ಎಷ್ಟು pH ಅಲ್ಲಿ ಇರ್ಬೇಕ್ರಿ? ಬೋರ್ಡೋ ದ್ರಾವಣ ನೋಡ್ರಿ 7 pH ಅಲ್ಲಿ ಇರಬೇಕು. ಬಟ್ ನಮ್ಮ ರೈತರು ಏನ್ ಮಾಡ್ತಾರೆ, ಸುಣ್ಣ ಮೈಲು ತುತ್ತೆ 1 ಕೆಜಿ ಮತ್ತೆ ಸುಣ್ಣ 400 ಗ್ರಾಮ್ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತಾರೆ. ಸೊ pH ಅನ್ನು ಕೆಲವೊಬ್ರು ಚೆಕ್ ಮಾಡ್ತಾರೆ, ಕೆಲವೊಬ್ರು ಬರಲ್ಲ ಅದು ಅಂತ ಹೇಳ್ತಾರೆ. ಸೊ ಹಾಗೆ ಸ್ಪ್ರೇ ಮಾಡ್ತಾರೆ. ಈ 7 pH ಇಲ್ಲಾರ್ದೆ ನಾವೇನಾದರೂ ಸ್ಪ್ರೇ ಮಾಡಿದರೆ ಸೊ ಅದು ಯಾವುದೇ ರೀತಿಯಾದ ಕೆಲಸ ಮಾಡೋದಿಲ್ಲ. ರೈತರು ಇದು ಗಮನಿಸಬೇಕಾದ ವಿಷಯ, ಬಹಳ ಗಮನ. ನೀವು ಬೋರ್ಡಪ್ ಸ್ಪ್ರೇ ಮಾಡ್ತೀರಿ ಅಂದ್ರೆ 7 pH ಮಾಡೇ ಮಾಡಿದ್ರೆ ಉತ್ತಮ. ಎಲ್ಲರೂ ಹೇಳ್ತಾ ಇರ್ತಾರೆ ನಾವು ಬೋರ್ಡಪ್ ದ್ರಾವಣ ಮಾಡಿಬಿಟ್ಟಿವಿ, ಆದ್ರ ಪರಿಣಾಮ ಆಗಿಲ್ಲ, ಆಗಿರೋದಿಲ್ಲ. ಬಟ್ 7 pH ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬೂಜು ತುಪ್ಪಟ ರೋಗದ ನಿರ್ವಹಣೆಯಲ್ಲಿ ಸ್ಪರ್ಶ ಶಿಲೀಂಧ್ರಗಳನ್ನು ನಾವು ಏನಾದರೂ ಬಳಸಬಹುದಾ? ಹೌದು, ಇಲ್ಲೇ ಬೂಜು ತುಪ್ಪಟ ರೋಗದಲ್ಲಿ ನಾನು ಇದುವರೆಗೆ ಯಾವುದೇ ಕೆಮಿಕಲ್ಸ್ ಹೇಳಿರಲಿಲ್ಲ. ಸೊ ಈಗ ನಾನು ಹೇಳ್ತೀನಿ, ಏನು ಸ್ಪರ್ಶ ಶಿಲೀಂಧ್ರ ನಾಶಕಗಳಂತಂದರೆ ಇಲ್ಲಿ ಬರ್ತವೆ, ಮ್ಯಾಂಕೋಜಿಬ್ ಅಂತ ಬರುತ್ತೆ, ಇದನ್ನು 2 gram ಪ್ರತಿ ಲೀಟರ್ ನೀರಿನಲ್ಲಿ ಉಪಯೋಗಿಸ್ಬೋದು. ಅದೇ ರೀತಿಯಾಗಿ ಕ್ಯಾಪ್ಟಾನ್ ಅಂತ ಹೇಳಿ ಬರುತ್ತೆ, ಇದನ್ನು 2 gram ಉಪಯೋಗಿಸ್ಬೋದು. ಅದೇ ರೀತಿಯಾಗಿ ಪ್ರೊಪಿನೆಬ್ ಅಂತ ಹೇಳಿ ಬರುತ್ತೆ, ಇದನ್ನು 3 gram. ಅದೇ ರೀತಿ ಕ್ಲೋರೋಥಲನಿಲ್, ಇದನ್ನು 2 gram. ಇವು ಸ್ಪರ್ಶ ಶಿಲೀಂಧ್ರ ನಾಶಗಳು ಆವಾಗವಾಗ ಉಪಯೋಗಿಸ್ಬೋದು. ಅದಲ್ಲದೆ ಏನಪ್ಪಾ ಅಂದರೆ ಈಗ ಮಾರ್ಕೆಟಲ್ಲಿ ಕಾಂಬಿ ಪ್ರಾಡಕ್ಟ್ಸ್ ಅಂತ ಹೇಳಿ ಬಂದಿದೆ, ಅಂದರೆ 2 ಶಿಲೀಂಧ್ರ ನಾಶಗಳ ಗುಂಪನ್ನು ಮಿಕ್ಸ್ ಮಾಡಿ ಪ್ರಾಡಕ್ಟ್ಸ್ಗಳು ಬರ್ತಾ ಇದ್ದಾವೆ. ಇಲ್ಲಿ ಸ್ಪರ್ಶ ಮತ್ತು ಅಂತರ್ವ್ಯಾಪ್ತಿ ಶಿಲೀಂಧ್ರ ನಾಶ ಇವೆರಡನ್ನು ಕೂಡಿಸಿರ್ತಕ್ಕಂಥ ಕಂಪೌಂಡ್ಗಳು ಬರ್ತಾ ಇದೆ. ಸೊ ಈ ಒಂದು ಕಂಪೌಂಡ್ಗಳು ನಮ್ಗೇನಾದರೂ ಬುಜು ತುಪ್ಪಟ ರೋಗದ ಲಕ್ಷಣಗಳು ಕಂಡು ಬಂದಾಗ ಸೊ ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು ಇಂಪ. ಇವು ಯಾವ್ಯಾವಪ್ಪ ಅಂತಂದರೆ, ಒಂದು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಿಬ್, ಇದನ್ನು 2.5 gram. ಅದೇ ರೀತಿಯಾಗಿ ಸೈಮಾಕ್ಸಿಲ್ ಮ್ಯಾಂಕೋಜಿಪ್, ಇದು 2-2.5 gram ವರೆಗೂ ಮಾಡ್ಬೋದು. ಆಮೇಲೆ ಫಜಟೈಲ್ ಅಲ್ಯೂಮಿನಿಯಂ ಫಾಸ್ಪೇಟ್, ಇದನ್ನು 1.5-2 gram. ಆಮೇಲೆ ಡೈಮಿಥೋಮಾರ್ಫ್ ಅಂತ ಬರುತ್ತೆ, ಮ್ಯಾಂಕೋಜಿಪ್ ಬರುತ್ತೆ. ಸೊ ಇವೆರಡು ಬೇರೆ ಬೇರೆ ಬರ್ತವೆ. ಇವನ್ನ ಡೈಮಿಥೋಮಾರ್ಫ್ 0.75 gram, ಮ್ಯಾಂಕೋಜಿಪ್ 2 gram, ಇವೆರಡನ್ನು ಮಿಕ್ಸ್ ಮಾಡಿ ಮಾಡ್ಬೋದು. ನಂತರದಲ್ಲಿ ಇಪ್ರೋವೆಲಿಕಾರ್ ಪ್ಲಸ್ ಪ್ರೊಪಿನೆಬ್, ಇದನ್ನು 2.5 gram ವರೆಗೂ. ಆನಂತರ ಮ್ಯಾಂಡಿ ಪ್ರೊಪಮೆಡ್, ಇದನ್ನು 1 ml ಪ್ರತಿ ಲೀಟರ್ ನೀರಿನಲ್ಲಿ. ಆನಂತರ ರೋಗದ ಬಾಧೆ ಏನೋ ಬಹಳ ಇತ್ತಪ್ಪ ಅಂದರೆ ಇದು ಪೊಟ್ಯಾಷಿಯಂ ಸಾಲ್ಟ್ ಆಫ್ ಪಾಸ್ಪೈಟ್ ಅಂತ ಬರುತ್ತೆ. ಸೊ ಇದನ್ನು ಏನಪ್ಪ ಅಂದರೆ 3-4 gram ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ರೋಗ ತೀವ್ರತೆಯಲ್ಲಿ ಇದ್ದಾಗ ಅದನ್ನು ಬಳಸಬೇಕಂತ ಹೇಳಿದ್ರಿ, ಕಡಿಮೆ ಇದ್ದಾಗ ಕೆಲವು ರಾಸಾಯನಿಕಗಳು ಹೇಳಿದ್ರಿ. ಇದರಲ್ಲಿ ಈ ಸ್ಪರ್ಶ ಶಿಲೀಂಧ್ರ ನಾಶಕಗಳು ಎಷ್ಟು ಪರಿಣಾಮಕಾರಿ, ಮತ್ತು ಈ ಸ್ಪರ್ಶ ಶಿಲೀಂಧ್ರ ಮತ್ತು ಅಂತರ್ವ್ಯಾಪಿ ಶಿಲೀಂಧ್ರ ಜೊತೆಗೂಡಿದ್ದು ಅದು ಎಷ್ಟು ಪರಿಣಾಮಕಾರಿ, ಯಾವುದು ಒಳ್ಳೆಯದಂತೀರಿ ರೈತರು ಬಳಸಲಿಕ್ಕೆ? ಈಗ ಮೊದಲು ಏನು ಬರ್ತಿದ್ವು ಅಂದರೆ ಅಂತರ್ವ್ಯಾಪ್ತಿ ಸಿಲಿಂಡರ್ಗಳು ಒಂದೇ ಬರ್ತಾ ಇದ್ವು. ಅಂಥ ಒಂದು ಸಮಯದಲ್ಲಿ ಒಂದು ಅಂತರ್ವ್ಯಾಪ್ತಿ ಸಿಲಿಂಡರ್ ನಾಶಕ ಸಿಂಪಡಿಸಿದ ನಂತರ ಸ್ಪರ್ಶ ಶಿಲೀಂಧ್ರ ನಾಶಗಳನ್ನ ನಾವು ಸಿಂಪಡಿಸಬೇಕು ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಬರೀ ನಾವು ಅಂತರ್ವ್ಯಾಪ್ತಿ ಸಿಲಿಂಧ್ರ ನಾಶಗಳು ಕೆಲವೊಂದು ಟೈಮ್ ಒಳ್ಳೆ ರಿಸಲ್ಟ್ ಕೊಡ್ತಿರ್ತಾವೆ, ಆದರೆ ಅದನ್ನೇ ಕಂಟಿನ್ಯೂಸ್ ಆಗಿ ಉಪಯೋಗಿಸಿದ್ರಿಂದ ಅದೊಂದು ರೆಸಿಸ್ಟೆನ್ಸ್, ಅದರ ತಾಕತ್ತು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರವಾಗಿ ನಾವು ಈ ರೀತಿ ಅಂತರ ಮತ್ತು ಸ್ಪರ್ಶನ ಮಾಡ್ಬೇಕಂದ್ರೆ ಇಲ್ಲಿ ಕಾಂಬಿ ಪ್ರಾಡಕ್ಟ್ಸ್ ಬರ್ತಾ ಇದೆ ನಾವು, ಅಂತರ ಮತ್ತು ಸ್ಪರ್ಶ ಇವನ್ನ ಉಪಯೋಗಿಸಿ ಮಾಡೋದ್ರಿಂದ ಹೆಚ್ಚಿನ ಪರಿಣಾಮವನ್ನು ಪಡೆಯಬಹುದು. ಒಳ್ಳೆ ಮಾಹಿತಿ ನೀಡಿದ್ರಿ ಡಾಕ್ಟರ್ ರಮೇಶ್ ಅವರೇ. ಈಗ ದ್ರಾಕ್ಷಿ ಬೆಳೆಯಲ್ಲಿ ಜಿಯ ಟ್ರೀಟ್ಮೆಂಟ್ ಅಂತ ಅನ್ನೋದು ಒಂದು ಪ್ರಮುಖವಾದ ಭಾಗ ರೀ, ಇದರೊಳಗೆ ನಾವು ಈ ಶಿಲೀಂಧ್ರ ನಾಶಕಗಳನ್ನ ಸೇರಿಸಬಹುದಾ ಅಂತ? ಖಂಡಿತ, ಒಳ್ಳೆ ಒಂದು ನೀವು ಕೇಳಿದ್ರಿ. ಸೊ ಇಲ್ಲೇನಪ್ಪ ಅಂದರೆ ನಾವು GA ಟ್ರೀಟ್ಮೆಂಟನ್ನು ದ್ರಾಕ್ಷಿಯಲ್ಲಿ ಚಾಟ್ನಿ ಆದ ಒಂದು 20-25 ದಿನದಿಂದ 35 ದಿನದವರೆಗೆ ಮಾಡ್ತೀವಿ. ಸೊ ಇಲ್ಲಿ 3-4 ಹಂತದಲ್ಲಿ GA ಟ್ರೀಟ್ಮೆಂಟನ್ನು ಯೂಶ್ವಲಿ ಮಾಡ್ತಾನೆ. ಸೊ ಇದು GA ಮಾಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಅಂದರೆ ಗೊಂಚಲು ಚೆನ್ನಾಗಿ ಬೆಳಿಬೇಕು, ದೊಡ್ಡದಾಗಿ ಬೆಳಿಬೇಕು ಅಂತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಗೊಂಚಲಲ್ಲಿ ಏನಾದರೂ ರೋಗಾಣುಗಳಿದ್ದರೆ ಅಥವಾ ಎಲೆ ಮೇಲೆ ರೋಗಾಣುಗಳಿದ್ರೆ ಅವು ಕೂಡ ಚೆನ್ನಾಗಿ ಬೆಳೆದ್ಬಿಡ್ತವೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು GA ಕೆಲವೊಬ್ರು ಸ್ಪ್ರೇ ಮಾಡ್ತಾರೆ, ಕೆಲವೊಬ್ರು ಡಿಪ್ಪಿಂಗ್ ಅಂತ ಹೇಳಿ ಬಂಚ್ ಡಿಪ್ಪಿಂಗ್ ಅಂತ ಮಾಡ್ತಾನೆ. ಸೊ ಈ ಒಂದು GA ದ್ರಾವಣದಲ್ಲಿ ನಾವು ಈ ಪಜಿಟೈಲ್ ಅಲ್ಯೂಮಿನಿಯಂ ಫಾಸ್ಪೇಟ್ ಅಂತಕ್ಕಂಥ ಶಿಲೀಂಧ್ರ ನಾಶಕವನ್ನು 3 gram ಪ್ರತಿ ಲೀಟರ್ ದ್ರಾವಣದಲ್ಲಿ ಹಾಕಿದ್ದೆ ಆದರೆ ಅಲ್ಲಿ ಏನಾದರೂ ರೋಗಾಣುಗಳು ಇದ್ದರೆ ಆ ಟೈಮಲ್ಲಿ ಅವುಗಳು ಸತ್ತು ಹೋಗ್ತವೆ. ಏನಾಗುತ್ತೆ ರೋಗ ಮುಂದೆ ಉಲ್ಬಣತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಶಿಲೀಂಧ್ರ ನಾಶಗಳನ್ನು ಸೇರ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಈಗಾಗಲೇ ದ್ರಾಕ್ಷಿ ತಾಕುವಿನಲ್ಲಿ ರೋಗ ಕಂಡಿದ್ರೆ ಆ ರೈತರು ಯಾವ ರೀತಿ ನಿರ್ವಹಣೆ ಮಾಡಬೇಕು? ಇಲ್ಲಿ ಏನಾಗಿದೆಯಪ್ಪ ಅಂದರೆ ಈಗ ಸತತವಾಗಿ ಮಳೆ ಬಂದಿದ್ದರಿಂದಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಚಾಟ್ನಿ ಮಾಡಿರ್ತಕ್ಕಂಥ ತಾಕುವಿನಲ್ಲಿ ರೋಗದ ಬಾಧೆ ಜಾಸ್ತಿ ಇದೆ. ಇಲ್ಲಿ ಏನಾಗಿದೆ ಅಂದರೆ ಮಳೆ ಬರುತ್ತಿರೋದ್ರಿಂದಾಗಿ ಈ ಒಂದು ತಾಕುಗಳಲ್ಲಿ ಪಡದಲ್ಲಿ ಏನಂದರೆ ನೀರು ನಿಂತ್ಕೊಂಡಿರುತ್ತೆ. ಈ ನೀರು ನಿಂತ್ಕೊಂಡಿದ್ರೆ ಏನಾಗುತ್ತೆ, ತಂಪು ವಾತಾವರಣ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ನೀರು ಬಸಿದು ಹೋಗುವ ಹಾಗೆ ಅದನ್ನು ಫಸ್ಟ್ ರೈತರು ಮಾಡಬೇಕಾಗತ್ತೆ. ಆಮೇಲೆ ಈ ಒಂದು ಮಳೆ ಬರ್ತಾ ಇರೋದ್ರಿಂದಾಗಿ ಈಗ ಒಂದು ಯಾವುದೋ ಒಂದು ಶಿಲೀಂಧ್ರನಾಶಕ ಸಿಂಪಡಣೆ ಮಾಡಿದ್ವು ಅಂದರೆ ಸುಮಾರು 5-6 ತಾಸಿನವರೆಗೆ ಯಾವುದೇ ರೀತಿಯಾಗಿ ಮಳೆ ಬರದೇ ಇದ್ರೆ ಅದು ಎಫೆಕ್ಟಿವ್ ಆಗಿರುತ್ತೆ. ಒಂದು ವೇಳೆ ಅವಾಗ ಹಿಂಗೆ ಸಿಂಪಡಣೆ ಒಂದು ಕಡೆಯಿಂದ ಮಾಡ್ತಾ ಕೊನೆಗೆ ಬಂದಿರ್ತೀವಿ ಮಳೆ ಬಂದಿರುತ್ತೆ, ಅವಾಗ ಅದು ಎಫೆಕ್ಟ್ ಆಗಿರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಯಾವುದನ್ನು ನಾವು ಕೆಮಿಕಲ್ ಸ್ಪ್ರೇ ಮಾಡಿರ್ತೀವಿ ಅದನ್ನೇ ಒಂದು ರಿಪೀಟ್ ಆಗಿ ಸ್ಪ್ರೇ ಮಾಡ್ತಕ್ಕಂಥದ್ದು ಮಾಡಿದರೆ ಒಳ್ಳೆಯದು. ಅದೇ ರೀತಿಯಾಗಿ ಹೇಳಬೇಕಂದ್ರೆ ನಾವು ಕೆಲವೊಂದು ಟೈಮ್ ಏನು ಮಾಡಿಬಿಡ್ತೀವಪ್ಪ ಅಂದರೆ ಈ ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಕೆಲವೊಂದು ರಾಸಾಯನಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಬಿಡ್ತೀವಿ. ಈ ರಾಸಾಯನಿಕ ಗೊಬ್ಬರಗಳನ್ನು ನಾವು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಈ ಶಿಲೀಂಧ್ರನಾಶಕದ ಒಂದು ತಾಕತ್ತು ಅದರ ವಿಷಾಂಶ ಏನಾಗುತ್ತೆ ಕಡಿಮೆ ಆಗಿಬಿಡ್ತಕ್ಕಂಥದ್ದು. ಅದಕ್ಕೋಸ್ಕರ ಶಿಲೀಂಧ್ರ ಇದ್ದಾಗ ಶಿಲೀಂಧ್ರ ಮಾತ್ರ ಸ್ಪ್ರೇ ಮಾಡ್ತಕ್ಕಂಥದ್ದು. ಆಮೇಲೆ ಈ ಒಂದು ಮಳೆಗಾಲದಲ್ಲಿ ಈ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಸ್ಟಿಕ್ಕರ್ಸು ಸ್ಪ್ರೆಡ್ಡರ್ಸ್ ಅಂತೇಳಿ ಸಿಗ್ತವೆ, ಸೊ ಇವುಗಳನ್ನು ಕಲಿಸಿಬಿಟ್ಟು ನಾವು ಸಿಂಪಡಣೆ ಮಾಡಬೇಕು. ಇದರಿಂದ ಏನಾಗುತ್ತೆ, ನಾವು ಸ್ಪ್ರೇ ಮಾಡಿದ್ದು ಸ್ವಲ್ಪ ಎಲ್ಲೆಲ್ಲಿ ಅಂಟ್ಕೊಳ್ತಕ್ಕಂಥದ್ದು ಇದಿರುತ್ತೆ. ಆಮೇಲೆ ನಾವೊಂದು ರಾಸಾಯನಿಕಗಳನ್ನು ಈ ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡಬೇಕಂದ್ರೆ ಸೊ ಎಲೆಯಲ್ಲಿ ಯಾವುದೇ ರೀತಿಯಾದ ನೀರು ನಿಂತಿರಬಾರ್ದು, ನೀರಿನ ಹನಿಗಳು. ಒಂದು ವೇಳೆ ಇತ್ತು ನಾವು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಅದು ಇಮಿಡಿಯೇಟ್ ಆಗಿ ಕೆಳಗಡೆ ಬಿದ್ದ್ಬಿಡುತ್ತೆ. ಸೊ ಅಂದರೆ ಎಲೆ ಸ್ವಲ್ಪ ಒಣಗಿದಾಗ ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಮಳೆ ಬಂದು ನಿಂತ ತಕ್ಷಣನೇ ಸ್ಪ್ರೇ ಮಾಡ್ಲಿಕ್ಕೆ ಹೋಗಬಾರದು ಅಥವಾ ಬೆಳಗ್ಗೆ ಮುಂಜಾನೆ ಟೈಮ್ ಇಬ್ಬನಿ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ಕೂಡ ಸ್ವಲ್ಪ ಇದಕ್ಕೆ ಹೋಗಬಾರ್ದು. ಅದೇ ರೀತಿಯಾಗಿ ಏನಂದ್ರೆ ರೋಗ ಬಂದಿರತಕ್ಕಂಥ ಪಡಕ್ ನಾನು ಹೇಳಿದ್ದೆ, ಈ ಟ್ರೈಕೋಡ್ರಮಾ ಜೈವಿಕ ಶಿಲೀಂಧ್ರನಾಶಕ ಇದೆಯಲ್ಲ, ಇದನ್ನು 1 kg ಪ್ರತಿ ಎಕರೆಗೆ ಡ್ರಿಪ್ ಅಲ್ಲಿ ಬಿಡಬೇಕು. ಯಾಕಂದ್ರೆ ನೀರು ಬಂದು ಏನಾಗಿರುತ್ತೆ, ಸೊ ಗಿಡದಲ್ಲಿ ಪೋಷಕಾಂಶಗಳು ಮೇಳ ಹೋಗ್ತಕ್ಕಂಥದ್ದು ಕಡಿಮೆ ಆಗಿರುತ್ತೆ, ಅಂದ್ರೆ ಬೇರಿನ ಆಕ್ಟಿವಿಟಿ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಟ್ರೈಕೋಡ್ರಮಾನ್ ಕೊಡೋದ್ರಿಂದ ಸ್ವಲ್ಪ ಏನಾಗುತ್ತೆ, ಆಕ್ಟಿವಿಟಿ ಚೇತರಿಕೆ ಆಗಿ ಸೊ ಪೋಷಕಾಂಶಗಳನ್ನು ಜಾಸ್ತಿ ತೊಗೊಳುತ್ತೆ. ಅವಾಗ ಏನಾಗುತ್ತೆ, ಈ ರೋಗ ಸ್ವಲ್ಪ ಕಡಿಮೆ. ಆಮೇಲೆ ರೋಗಾಣುಗಳು ಮಣ್ಣಿನ ಮುಖಾಂತರ ಹೋಗುವ ರೋಗಾಣುಗಳು ಅಲ್ಲಿ ತಡೆಗಟ್ಟಬೇಕು, ಸಹಾಯ ಮಾಡುತ್ತೆ. ಇನ್ನು ಖರ್ಚಿಲ್ಲದ ತಾಂತ್ರಿಕತೆಗಳು ಏನಾದರೂ ಇದಾವ ಅಂತ ಅಂದರೆ ಈ ರೋಗ ಬರದೇ ಇರೋ ರೀತಿ ತಡೆಯೋದ್ರಲ್ಲಿ, ಅಂದ್ರೆ ಈಗ ಮಾಡ್ತಾ ಇರುವಂತ ಕೆಲಸದಲ್ಲಿ ಕೆಲವೊಂದು ಬದಲಾವಣೆ ಮಾಡೋದ್ರಿಂದ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅಕ್ಟೋಬರ್ ಅಥವಾ ಮಳೆ ನೋಡಿ ಚಾಟ್ನಿ ಮಾಡಿ ಅಂದಿ, ಸೊ ಎಲ್ಲರೂ ಅದೇ ರೀತಿ ಹೋಗ್ಬಿಟ್ರೆ ಏನಾಗುತ್ತೆ, ಸೊ ದ್ರಾಕ್ಷಿ ಒಂದೇ ಟೈಮಿಂಗ್ ಮಾರ್ಕೆಟ್ ಆಗಿಬಿಟ್ಟು ಎಲ್ಲರಿಗೂ ಒಂದು ಒಳ್ಳೆಯನ್ನು ಇರುತ್ತೆ. ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ, ಬೇರೆ ಬೇರೆ ಕೆಲವೊಬ್ರು ಬೇಗನೆ ಮಾಡ್ತಾರೆ, ಕೆಲವೊಬ್ರು ಇನ್ನೂ 1-2 ತಿಂಗಳು ಬಿಟ್ಟರೆ ಚಾಟ್ನಿ ಮಾಡಕ್ಕೆ ಹೋಗ್ತಾರೆ. ದ್ರಾಕ್ಷಿ ಏನಪ್ಪ ಅಂದ್ರೆ ಇದು ದುಡ್ಡು ಗಳಿಸ್ತಕ್ಕಂಥದ್ದು, ಇಲ್ಲಿ ದುಡ್ಡು ಸ್ಪೆಂಡ್ ಮಾಡಲೇಬೇಕಾಗತ್ತೆ ನನ್ನ ಅನಿಸಿಕೆ. ಇಲ್ಲ ಆದರೂ ಈ ರೋಗ ಬರದೇ ಇರಬೇಕಾದ್ರೆ ಯಾವ ಒಂದು ವಾತಾವರಣದಲ್ಲಿ ನಾವು ಚಟ್ನಿ ಮಾಡಿದ್ರೆ ಈ ರೋಗದ ಒಂದು ಬಾಧೆ ಕಡಿಮೆ ಆಗುತ್ತೆ? ಸೊ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಂದರೆ ಈ ಅಕ್ಟೋಬರ್ ಅಲ್ಲಿ ಚಟ್ನಿ ಅಂತ ಹೇಳ್ತಾ ಇದ್ವಿ, ಬಟ್ ಈಗ ಏನಾಗ್ತಿದೆ, ಅನ್ಯೂಶುವಲ್ ರೇನ್ಸ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಈಗ ಮಳೆ ಅಷ್ಟೊಂದು ಬರಲಾರ್ದಂಥ ಸೀಸನ್ಗಳು, ಬಟ್ ಆದರೂ ಕೂಡ ಈ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದ್ರಿಂದ ರೋಗದ ಬಾಧೆ ಈ ಸಲ ರೋಗ ಜಾಸ್ತಿಯಾಗಿ ನಮಗೆ ಕಂಡು ಬರ್ತದೆ. ಬಟ್ ಬೆಟರ್ ಅಂದರೆ ಅಕ್ಟೋಬರಲ್ಲಿ ಚಾಟ್ನಿ ಮಾಡೋದ್ರಿಂದ ಮುಂದೆ ರೋಗ ಕಡಿಮೆ ಅಂತೇಳಿ ನಾವು ಹೇಳೋದು. ಸಾಕಷ್ಟು ಪ್ರಶ್ನೆಗಳಿಗೆ ತಾವು ಉತ್ತರ ನೀಡಿದ್ರಿ. ಆದರೂ ಕೂಡ ನಮ್ಮ ರೈತರಲ್ಲಿ ದ್ರಾಕ್ಷಿ ಬೆಳೆಗಾರರಲ್ಲಿ ಇನ್ನೂ ಕೆಲವು ಏನಾದರೂ ಸಂಶಯಗಳಿದ್ರೆ ಅವರು ತಮ್ಮನ್ನು ಏನಾದರೂ ಭೇಟಿಯಾಗಬೇಕಂದ್ರೆ ಎಲ್ಲಿ ಭೇಟಿಯಾಗ? ಸೊ ನಾನಂದರೆ ನಾನು ಇಲ್ಲಿ ಬಿಜಾಪುರಲ್ಲಿ ನಮ್ಮದು ತಿಡುಗುಂದಿಯಲ್ಲಿ ನಮ್ಮದು ಫಾರ್ಮ್ ಇದೆ. ಸೊ ಅಲ್ಲಿ ಕೂಡ ನಾನು ವಾರಕ್ಕೆ 2-3 ದಿನ ಅಲ್ಲಿ ಇರ್ತೀನಿ. ಅದೇ ಅಲ್ಲಿ ಆ ಫಾರ್ಮ್ಗೆ ನಾನು ಬರ್ತಾ ಇರ್ತೀನಿ. ಅದೇ ಅಲ್ಲದೆ ನಾನು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಇರ್ತೀನಿ. ಸೊ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಂದು ಯಾವ ವೇಳೆಯಲ್ಲಿ ಇರ್ತೀರಿ ಮತ್ತು ಯಾವ ಯಾವ ವಾರ ಅಲ್ಲಿ ಇರ್ತೀರಿ? ಇಲ್ಲಿ ತಿಡುಗುಂದಿಯಲ್ಲಿ ಅಂದ್ರೆ ಶುಕ್ರವಾರ ಮತ್ತು ಶನಿವಾರ ತಿಡುಗುಂದಿಯಲ್ಲಿ ಇರ್ತೀನಿ. ಅಂದ್ರೆ ಮಿಕ್ಕಿದ ವಾರದಲ್ಲಿ ನಾನು ಬಾಗಲಕೋಟೆಯಲ್ಲೇ ಇರ್ತೀನಿ. ಯಾವ ಒಂದು ವೇಳೆ ಬಂದ್ರೆ? ಸೊ 9-5 ಗಂಟೆ ನಮ್ದು ಇರುತ್ತೆ. ಸೊ ಯಾವಾಗಾದ್ರೂ ತಾ ಬರ್ಬೋದು. ರೈತರು ಏನಾದರೂ ಖುದ್ದಾಗಿ ಬರಕ್ಕಾಗಲಿಲ್ಲ, ನಾವು ದೂರವಾಣಿ ಮುಖಾಂತರನೇ ಮಾಹಿತಿ ಕೇಳ್ತೀವಿ ಅನ್ನೋರಾದ್ರೆ ಇಲ್ಲ ಯಾವ ಒಂದು ಸಂಖ್ಯೆಗೆ? ಇದು ನನ್ನ ಒಂದು ಪರ್ಸನಲ್ ನಂಬರ್ ಏನಪ್ಪಾ ಅಂದ್ರೆ ಇದು ನನ್ನೊಂದು ಮೊಬೈಲ್ ನಂಬರ್ಗೆ ತಾವು ಯಾವಾಗಾದ್ರೂ ಫೋನ್ ಮಾಡಿ ಈ ದ್ರಾಕ್ಷಿ ಬೆಳೆಯ ರೋಗಗಳ ಬಗ್ಗೆ ತಾವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಸೊ ನನ್ನ ಒಂದು ನಂಬರ್ ಏನಪ್ಪಾ ಅಂದ್ರೆ 9632370004. ದೂರವಾಣಿ ಸಂಖ್ಯೆ ಹೇಳ್ರಿ. ನನ್ನ ದೂರವಾಣಿ ಸಂಖ್ಯೆ 9632370004. ಯಾವಾಗಲಾದರೂ ಕರೆ ಮಾಡಬಹುದು. ಆದರೂ ಕೂಡ ತಮಗೆ ಒಂದು ಕೆಲಸದ ತೊಂದರೆ ಆಗಬಾರದು ಅಂದ್ರೆ ಯಾವ ವೇಳೆಯಲ್ಲಿ ತಮಗೆ? ಮಧ್ಯಾಹ್ನ ಅಥವಾ ಸಾಯಂಕಾಲ ಹೊತ್ತಲ್ಲಿ ಮಾಡಿದ್ರೆ ನಾನು ಅವಾಗ ಸ್ವಲ್ಪ ಫ್ರೀ ಇರ್ತೀನಿ. ಅದಕ್ಕೆ ರೈತರು ಯಾವುದಕ್ಕೂ ನಾನು ಉತ್ತರವನ್ನು ಕೊಡಬಲ್ಲ. ಈ ರೋಗ ಅಲ್ಲದೆ ಮತ್ತೆ ಬೇರೆ ರೋಗದ ಕುರಿತು ಯಾವುದು ತೋಟಗಾರಿಕೆ ಬೆಳೆ ಯಾವ್ದರ ಬಗ್ಗೆ ತಾವು ಫೋನ್ ಮಾಡಿ ಕೇಳಬಹುದು. ನಮ್ಮ ಸ್ಟುಡಿಯೋದವರಿಗೆ ಬಂದು